ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ತರಕಾರಿ ಮತ್ತು ಸಮಗ್ರ ಕೃಷಿ ಕುರಿತು ಹೊನ್ನಾವರ ಹಳದಿಪುರದ ಕಾಂತಪ್ಪ ನಾಗಪ್ಪ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಕಾಂತಪ್ಪ ನಾಗಪ್ಪ ನಾಯ್ಕ ಇದ್ದಾರೆ. ಇವರು 30 ಗುಂಟೆ ಜಮೀನನ್ನು ಹೊಂದಂಥವರು, ಮತ್ತು ಒಂದು ಸ್ವಲ್ಪ ಲೀಸ್ ತಗೊಂಡು ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಅವರು ಅಡಿಕೆ, ತೆಂಗು, ಬಾಳೆ, ವಿಳೆದೆಲೆ ಇಂಥವೆಲ್ಲನೂ ಮಾಡ್ಕೊತ ತರಕಾರಿ ಮುಖ್ಯವಾಗಿ ಬೆಳೀತಾ ಇದ್ದಾರೆ. ತರಕಾರಿಯಲ್ಲಿ ವಿಶೇಷವಾಗಿ ಬೇರೆ ಬೇರೆ ತರಕಾರಿಗಳನ್ನು ಅಲ್ಲಿ ಸಿಗುವಂಥ ಸೌಲಭ್ಯವನ್ನು ಬಳಸಿಕೊಂಡು ಹೇಗೆಲ್ಲ ಮಾಡ್ತಾರೆ, ಅದು ಹೇಗೆ ಕೈ ಹಿಡಿದಿದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಮಸ್ಕಾರ ಕಾಂತಪ್ಪ ನಾಯ್ಕ ಅವರೇ. ನಮಸ್ಕಾರ. ನಮಸ್ಕಾರ. ನೀವು ಪೂರ್ತಿ ಕೃಷಿ ಒಳಗೆ ತೊಡ್ಕೊಂಡಿದ್ರಿ ಮುಂಚಿನಿಂದ? ಹೌದು, ಮುಂಚಿನಿಂದ ಅದೇ ಕೆಲಸ ನಮ್ದು. ಶಾಲೆ ಹೋಗ್ತಿದ್ರೆ ಶಾಲೆ ಬಿಟ್ಟ ಮೇಲೆ ಅದೇ ಕೆಲಸ ನಮ್ದು. ಯಾಕೆ ಶಾಲೆ ಬಿಟ್ರಿ? ಶಾಲೆ ಬಿಟ್ಟರೆ ಮುಂದೆ ಆಗ್ಲಿಲ್ಲ ಮಾತ್ರ ಬಿಟ್ಬಿಟ್ರು. ಮನೇಲಿ ಬಿಡಿಸಿದ್ರೆ ನೀವೇ ಬಿಟ್ರಿ? ನಾವಾಗ ಬಿಟ್ರು. ಎಷ್ಟು ಓದಿದ್ರಿ ಆದ್ರೂ? SSLC ಓದಿದ್ವಿ. ಮನೆ ಕೆಲಸನೇ ಹೆಚ್ಚಾಗಿ ಹೋಯ್ತು, ಮಾಡ್ಲಿ ತಂದೆಯವ್ರ ಹತ್ರ ಆಗ್ಲಿಲ್ಲ, ನಾವೇ ಶುರು ಮಾಡ್ಬಿಟ್ರು ತೋಟದ ಕೆಲಸ. ಅದೇ ಕೆಲಸ ಹೆಚ್ಚು ಕಡಿಮೆ 75 ವರ್ಷ ನಿಮಗೆ? ಹಾಂ, 73-75 ಆಯ್ತು ಮಂತು. ಇಷ್ಟು ವರ್ಷದಲ್ಲಿ ಕೃಷಿ ಒಳಗೆ ತೊಡ್ಕೋಬೇಕಂದ್ರೆ ನಿಮ್ಮ ಕಣ್ಣೆದುರಿಗೆ ಏನೆಲ್ಲ ಬದಲಾವಣೆ ಆದವು? ಅವಾಗ ಹೆಂಗಿತ್ತು, ಈಗ ಹೆಂಗ ಅನಿಸ್ತಾ ಇದೆ? ಈಗೆಲ್ಲ ಬದಲಾವಣೆ ಭಾಳ ಆಗಿದೆ. ಬೇರೆ ಬೇರೆ ಜಾತಿ ತಳಿ ಭತ್ತ ಬೆಳಿಗ್ ಶುರು ಮಾಡಿದ್ರು. ಅಡಿಕೆ ಬೆಳೆನು ಬೇರೆ ಬೇರೆ ತಳಿ ಬಂತು. ಮೊದಲಿನ ತಳಿಯೆಲ್ಲ ಯಾವುದೇ ಇಲ್ಲ. ಈಗೆಲ್ಲ ಬೇರೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಒಳ್ಳೆ ತಳಿ ಇಳುವರಿ ಬರುವಂಥದ್ದು ಭತ್ತನೂ ಹಾಗೆ ಎಲ್ಲ ಇಳುವರಿ ಬರುವಂಥ ಭತ್ತ ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ಅಷ್ಟೆಲ್ಲ ಇಲ್ಲಾಗಿತ್ತು, ಇಳುವರಿ ಬರುವಂಥ ಭತ್ತ ಇಲ್ಲ. ಈಗ ಭಾಳ ಇಳುವರಿ ಬರುವಂಥ ಭತ್ತ ಎಲ್ಲ ಶೋಧ ಮಾಡಿ ತರ್ತಾ ಇದ್ದಾರೆ. ಅವಾಗಿನ ಚಲೋ ಆಯ್ತು, ಈಗಿನ ಚಲೋ? ಈಗಿನ ಚಲೋ. ಆಗಂದೆಲ್ಲ ಏನೇ ಬೆಳೆ ಆಗುದಿಲ್ಲ. ಇತ್ತು ಅವಾಗ ಎಷ್ಟು ಬೆಳೆ ಬರ್ತಿತ್ತು ಹಂಗಾದ್ರೆ? ಆಗ ಒಂದು ಎಕರೆಗೆ ಒಂದು 20 ಚೀಲ ಭತ್ತ ಆದರೆ ಹೆಚ್ಚು. ಈಗ 40 ಚೀಲ ಮ್ಯಾನ್ ಆಗ್ತದೆ, 40 ಚೀಲ ಆಗ್ತದೆ. ಕಾರಣ? ಕಾರಣ ಅದಕ್ಕೆ ಸರಿಯಾಗಿ ಎಲ್ಲ ಗೊಬ್ಬರ ನೀರು ಎಲ್ಲ ಸರಿಯಾಗಿ ಟೈಮಿಗೆ ಸರಿಯಾಗಿ ಮಾಡಿ ಎಲ್ಲ ಕೆಲಸ ಮಾಡಬೇಕು. ಮೊದಲು ಗದ್ದೆ ಇದರಲ್ಲಿ ಹುಡ್ತಿರು, ಈಗ ಮಿಷನ್ನಲ್ಲಿ ಹುಡ್ತರು. ಮಿಷಿನಲ್ಲಿ ಹುಡುದಕ್ಕೂ ಮುಂಚೆ ಎತ್ತು ಅಥವಾ ಮನುಷ್ಯರು ನಾಟಿ ಮಾಡೋದಕ್ಕೂ ವ್ಯತ್ಯಾಸ ಇದೆಯಾ? ಹಾಂ, ವ್ಯತ್ಯಾಸ ಇದೆ. ಈಗಂದು ಮಿಷನ್ ನಾಟಿಲ್ಲ, ಆಗಂದು ಹುಡ್ತಾರೆ, ಆಗ್ತಿತ್ತು. ಆದರೂ ಅದೆಲ್ಲ ರಾಶಿ ಕೆಲಸ ಬೇಗ ಆಗಲಿ, ಬೇಗ ಕೆಲಸ ಆಗೋದಿಲ್ಲ. ಇದು ಇದೊಡ್ಡ ಮಿಷನ್ ನಾಟಿಲ್ಲ. ಹೀಗೆ ಅದಾರೂ ಬರ್ತಿತ್ತು, ಆದರೆ ರಾಶಿ ಕೆಲಸ ಆಗೋದಿಲ್ಲ, ಕೆಲಸ ಬೇಗ ಆಗೋದಿಲ್ಲ. ಇದು ಬೇಗ ಕೆಲಸ ಆಗ್ತದೆ. ಆದ್ರೆ ಕೆಲವೊಂದು ರೈತರು ಏನಂತಾರೆ ಅಂದ್ರೆ ಈ ಖರ್ಚು ಜಾಸ್ತಿ ಬರುತ್ತೆ, ಅವಾಗ ಅಷ್ಟು ಇರಲಿಲ್ಲ ಅಂತಾರೆ. ಹಾಂ, ಖರ್ಚು ಜಾಸ್ತಿ ಬರ್ತದೆ. ಹೀಗೆ ಇದು ಮಿಷನ್ ಖರ್ಚೆಲ್ಲ ಹೆಚ್ಚು ಬರ್ತದೆ. ಆವಾಗ ನಮ್ದೇ ವರ್ಲಲ್ಲಿ ಹುಡ್ತಿರು ನಾವು, ಅದು ಖರ್ಚೆ ಇಲ್ಲಾಗಿತ್ತು. ಆದರೆ ಬ್ಯಾಗ್ ಆಗ್ಬೇಕಂದ್ರೆ ಅದು ಮಾಡ್ಬೇಕಾಯ್ತದೆ, ಮಿಷನೇ ಬೇಕಾಗ್ತದೆ. ಈಗ ನಾವು ಎಲ್ಲ ನಮಗೆ ಮ್ಯಾಲಿನ ಲಾಭ ಎಲ್ಲ ಖರ್ಚು ಆಗಿ ಹೋಗುತ್ತೆ. ಗೊಬ್ಬರಕ್ಕೆ ಹಾಕ್ಬೇಕು, ಮತ್ತೆ ಆಳಿಗೆ ಕೊಡಬೇಕು, ರೋಗ ರುಜಿನ ಬಂತಂದ್ರೆ ಅದನ್ನ ನೋಡ್ಕೋಬೇಕು, ಕಳೆ ತೆಗಿಬೇಕು, ಇಂಥವೆಲ್ಲಾನು ಮಾಡಲಿಕ್ಕೆ ಆಳಿನ ಖರ್ಚು ಜಾಸ್ತಿ ಇದೆ ಅಂತೇಳಂತಾರೆ. ಹಾಗಾಗಿ ಈ ಭತ್ತದೊಳಗೆ ಇವತ್ತು ರೈತರಿಗೆ ಏನಾದರೂ ಉಳಿಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ, ಈಗ ಏನು ಹೆಚ್ಚಾಗಿ ಉಳಿದಿಲ್ಲ. ಈಗ ಆಳದಲ್ಲಿ ಲೆಕ್ಕ ಹಾಕರೆ ಏನೂ ಇಲ್ಲ, ಆಳ ಪಗಾರಲ್ಲ ತುಟ್ಟೆ ಹೋಗ್ಬಿಡ್ತೀವಿ. ಮತ್ತು ನೀವು ಹೆಂಗೆ ಮಾಡ್ತಾ ಇದ್ದೀರಿ? ನಾವು ಸ್ವಂತ ಕೆಲಸ ಮಾಡ್ತೇವೆ, ಆದಷ್ಟು ಆಳಿಗೆಲ್ಲ ಹೆಚ್ಚು ಕೊಡೋದಿಲ್ಲ. ನಾವು ಮನೆಯವರೆಲ್ಲ ಒಟ್ಟಾಗಿ ಮಾಡ್ತೇವೆ. ನಾವು ಯಾವಾಗಿಂದ ನಾವು ಅದು ಮನೆಯಿಂದ ಒಟ್ಟಾಗೆ ಮಾಡೋದೇ, ಎಲ್ಲರೂ ಏಜೆಂಟ್ ಬೇಕಾದ್ರೆ ಆಳು ತಗೊಳ್ಳೋದು. ಆಳು ಯಾವಾಗ ತಗೊಳ್ಳೋದು? ಆಳು ಗದ್ದೆ ಇದು ಕೊಯ್ಲು ಹೊತ್ತಿನಲ್ಲಿ ಬಡಿವಾಗೆ ಗದ್ದೆ ನೆಟ್ಟಿ ಆಗ ಮಾತ್ರ ಆಳು. ಇಲ್ಲಂದ್ರೆ ಇಲ್ಲ, ಬಾಕಿದಕ್ಕೆಲ್ಲ ಆಳು ಬೇಡ ನಮಗೆ. ನೀವು ಏನು ಮಾಡ್ತೀರ ಅವಾಗ? ನೀವು ಬೇರೆ ಬೇರೆ ಸಂದರ್ಭದೊಳಗೆ ಕಳೆ ತೆಗೆಯೋದು ಬೇರೆ ಬೇರೆ ಏನು ಮಾಡ್ತೀರಿ? ನಾವು ಅವ್ರ ಬೆನ್ಗೆ ಬೇರೆ ಬೇರೆ ಕೆಲಸ ಮಾಡ್ತಿರಲ್ಲಿ ಅವ್ರ ಬೆನ್ಗೆ ಏನೇನು ಕಳೆ ಅವ್ರು ತೆಗೆದು ತಗೊಳೋ, ಬೇರೆ ಕಡೆ ಹಾಕೋದು, ನೆಟ್ಟಿ ಮಾಡುವಾಗ ಸಸಿ ತಂದು ಕೊಡೋದು ಅವ್ರಿಗೆ, ಅದೆಲ್ಲ ಮಾಡ್ಬೇಕಾಗ್ತದೆ. ನಾವು ಅವ್ರು ನೆಟ್ಟಿ ಮಾಡೋದು ಒಂದೇ, ಸಸಿ ತಯಾರದಲ್ಲಿ ತಗೊಬಂದು ಅವ್ರ ಗದ್ದೆಲ್ಲ ಹಾಕೊಡ್ಬೇಕು, ಅವ್ರ ಕಾಲು ಬುಡ್ದಲ್ಲಿ, ಅದೆಲ್ಲ ನಾವು ಮಾಡ್ಬೇಕಾಗ್ತದೆ. ಹಂಗಾದ್ರೆ ಮಷಿನ್ ಉಪಯೋಗಿಸ್ತಾ ಇಲ್ಲ ಈಗ ನೀವು? ಈ ಮಷಿನ್ ಗದ್ದೆ ಹೂಡ್ಲಿಕ್ಕೆ ಮಾತ್ರ, ಬಾಕಿ ಕೆಲ ಯಾವ್ದಕ್ಕೂ ಮಷಿನ್ ಇಲ್ಲ. ಭೂಮಿ ತಯಾರು ಮಾಡಕ್ಕೆ? ಅದಕ್ಕೆ ಮತ್ತೆ ತಯಾರು ಮಾಡೋ ಮಾತ್ರ. ಬೀಜನೆಲ್ಲನೂ ಕೊಂಡ್ಕೊಳ್ಳೋದು ಇನ್ನು ಕಾಸ್ಟ್ಲಿ ಆಗುತ್ತೆ ಅಥವಾ ಏನು ನಡೆಯುತ್ತ? ಸ್ವಲ್ಪ ಕಾಸ್ಟ್ಲಿನೇ ಆಗ್ತದೆ, ಆದರೆ ಇಲ್ಲಿ ಆ ಬೀಜ ಎಲ್ಲ ಸಿಗುವುದಿಲ್ಲ. ಅವನ್ನ ಹಿಡಿಯಕ್ಕೆ ಬರೋಲ್ಲ ಮುಂದಿನ ವರ್ಷಕ್ಕೆ? ಹಾಂ, ಅದೇ ಬೀಜನ ಇಟ್ಕೋಬಹುದಾ? ಅದು ಬರೋದಿಲ್ಲ. ಯಾಕೆ? ನಾವು ಬೇರೆ ಕಡೆಯಿಂದ ತರಬೇಕಾಗ್ತದೆ. ಕೇಳಿದ್ರ ಇಲಾಖೆಯಲ್ಲಿ? ಹೌದೌದು, ನಮ್ಮ ಬೀಜ ಬರುವುದಿಲ್ಲ. ಪ್ರಯತ್ನ ಮಾಡಿರೋ ಅಥವಾ ಸುಮ್ಮನೆ ಹೇಳ್ತಾ ಇದ್ರಿ? ಪ್ರಯತ್ನ ಮಾಡಲಿಲ್ಲ ನಾವು. ಆ ಬೀಜನೇ ಹೊರಗಿನ ಬಂದ ಬೀಜನೇ ಚಲೋ ಬೆಳೆ ಆಗ್ತದೆ ಹೇಳ್ತರು. ಯಾರು ಹೇಳಿದ್ರು? ಈ ಕೃಷಿ ಇಲಾಖೆಯವರೆಲ್ಲ ಹೇಳ್ತರು. 3 ವರ್ಷದ ತನಕ ಬೆಳಿಬಹುದು ಅಂತೇಳಿ ಒಂದು ಒಬ್ಬರು ಹೇಳ್ತಾರೆ. ಅಂದ್ರೆ ಸುಧಾರಿತ ತಳಿಗಳು ಇದ್ರೆ ಬೆಳಿಬಹುದು, ಹೈಬ್ರಿಡ್ ಇದ್ರೆ ಬೆಳಿಲಿಕ್ಕೆ ಬರಲ್ಲ. ನಮ್ದೆಲ್ಲ ಹೈಬ್ರಿಡೇ ಹೆಚ್ಚು, ಹಂಗಾಗಿ ಹೈಬ್ರಿಡೇ ಇಲ್ಲ. ಅದನ್ನೇ ಇಳುವರಿ ಬರುದು ಹೈಬ್ರಿಡೇ, ಮತ್ ನಮ್ ಹಿಂದಿನ ತಳಿ ಎಲ್ಲ ಏನು ಬರೋದಿಲ್ಲ. ಎಷ್ಟು ಭತ್ತ ಬೆಳಿತೀರಿ? ಭತ್ತ ಒಂದ ಎಕರೆಗೆ 40 ಚೀಲ, ನಮ್ದು 30 ಗುಂಟೆ ಒಂದು 30 ಚೀಲ ಬೆಳಿತೀರಿ ನಾವು. ಹೌದಾ? ಹೌದು. ಒಂದು ಗುಂಟೆಗೆ ಒಂದು ಚೀಲ? ಗುಂಟೆಗೆ ಒಂದು ಚೀಲ. ರೇಟ್ ಇಲ್ಲ, ಕ್ವಿಂಟಲ್ಗೆ 1,000. ಅಯ್ಯೋ, ಹೆಚ್ಚು ಅಂದ್ರೆ 1100-1200 ಅಂತ ಮಾಡೋದು. ಬೆಳೆದದ್ದು ಕೊಟ್ಟಾಕೋದು ಅವ್ರಿಗೆ. ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲೇ ಮಿಲ್ನಲ್ಲಿ ತಗೊಳ್ತರು. ಮಿಲ್ನಾಗ? ಮತ್ತೆ ನಿಮಗೆ ಬೆಂಬಲ ಬೆಲೆ ಅಂತದೇನು ಕೊಟ್ಟು ತಗೊಂಡಿದ್ದಾರೆ ಯಾವಾಗಾದ್ರೂ? ಇಲ್ಲ ಇಲ್ಲ, ಅದೆಲ್ಲ ಏನಿಲ್ಲ. ತರಕಾರಿ ಮುಖ್ಯವಾಗಿ ಬೆಳೀತಾ ಇದ್ದಾರೆ ಯಾವ್ಯಾವು? ಬೆಂಡೆ, ಇದು ಬದನೆಕಾಯಿ, ಎರಡೇ ನಾವು ಮಾಡೋದು. ಮಗೆಕಾಯಿ ಮಾಡ್ತಾರೆ ಮಗೆ. ಯಾವಾಗ ಯಾವಾಗ ಬೆಳಿತೀರಿ? ಮುಂಗಾರಿಯಲ್ಲೂ ಮಳೆಗಾಲದಲ್ಲೂ? ಮುಂಗಾರಿಯಲ್ಲಿ ಬೇಸಿಗೆ ಮಾಡ್ತಾರೆ. ಬೇಸಿಗೆ ಮಾಡೋದೆ ಹೆಚ್ಚು ನಾವು, ನೀರು ಹಾಕೇ ಮಾಡೋದು. ಮಳೆಗಾಲದಲ್ಲಿ ಸರಿ ಆಗೋದಿಲ್ಲ, ನೀರೆಲ್ಲ ನಿತ್ತಿ ಹಾಳಾಗ್ತದೆ. ಬೇಸಿಗೆಲಿ ಮಾಡೋದು ಹೆಚ್ಚು. ಎಷ್ಟು ಗುಂಟೆ ಒಳಗೆ ಮಾಡ್ತೀರಿ? ಒಂದು 10 ಗುಂಟೆಲಿ ಮಾಡ್ತೀರ ನಾವು. ಪ್ರತಿ ವರ್ಷ ಮಾಡ್ತೀರಾ? ಹೌದೌದು, ಈಗ ಸ್ವಲ್ಪ ಕಡಿಮೆ ಆಗದೆ, ಮೊದಲೆಲ್ಲ ಭಾಳ ಮಾಡ್ತೀವಿ. ಈಗ ಕಡಿಮೆ ಆಯ್ತು? ಈಗೆಲ್ಲ ಸುಧಾರಿಸ್ಕೊಳ್ಳೋಕೆ ಆಗೋದಿಲ್ಲ, ಕೆಲಸ ಭಾಳ ಇರ್ತದೆ. ಕೆಲಸ ಏನೇನು? ಅದಕ್ಕೆ ನೀರು ಹಾಕ್ಬೇಕು, ಇದು ಅದಕ್ಕೆ ಮಣ್ಣೆ ಎರ್ಸ್ಕೊಡ್ಬೇಕು, ಗೊಬ್ಬರ ಹಾಕ್ಬೇಕು, ಕೆಲಸ ಹೆಚ್ಚು. ಅಲ್ಲಿ ನೀವು ಒಬ್ಬರ ನೀವು ಮಾಡಿದ್ರೆ ಅಷ್ಟೇ ಲಾಭ? ಲಾಭ ಅಷ್ಟೇ. ಭಾಳ ಹಚ್ಚಿದ್ರೆ ಮತ್ತೆ ಅಲ್ಲೆಲ್ಲ ಏನು ಸಿಗೋದಿಲ್ಲ ಅದಕ್ಕೆಲ್ಲ. ಅಲ್ಲ, ಹೌದು. ಅದ್ರಾಗ ಬೆಂಡೆ ಎಷ್ಟು ಮತ್ತು ಬದನೆ ಎಷ್ಟು? ಬೆಂಡೆ ಒಂದು 2-3 ಗುಂಟೆಗೆ, ಇದು ಬದನೆ, ಬಾಕಿ ಎಲ್ಲ ಬೆಂಡೆನೆ. ಬೆಂಡೆ ಒಳಗೆ ಬೇರೆ ಬೇರೆ ತಳಿನೋ? ಒಂದೇ ತಳಿ? ಒಂದೇ ತಳಿ, ನಮ್ದು ಬೇರೆ ಬೇರೆ ಮಾಡಲಿಲ್ಲ. ಬದನೆಯಲ್ಲಿ? ಬದನೆ ಒಂದೇ, ಅದು ದೊಡ್ಡದು ಒಂದೇ, ಮತ್ತೆ ಯಾವುದು ಮಾಡಲಿಲ್ಲ. ಬೇರೆ ಯಾವುದು ಪ್ರಯತ್ನ ಮಾಡಲಿಲ್ಲ? ಬೇಡಿಕೆ ಇಲ್ಲ ಅಥವಾ ನಿಮ್ಮ ಪ್ರಯತ್ನ ಮಾಡಲಿಲ್ಲ? ಅದಕ್ಕೆಲ್ಲ ಬೇಡಿಕೆ ಇಲ್ಲ. ಈಗ ನೀವು ಬೆಳೆಯೋದಕ್ಕೆ ಬೇಡಿಕೆ ಇದೆಯಾ? ಹಾಂ, ಬೇಡಿಕೆ ಇದೆ. ಹ್ಞೂ, ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಕುಮಟ ತಗೊಂಡು ಕೊಡ್ತೀವಿ. ಅದು ಬೆಂಡೆಕಾಯಿ ಕೆಜಿಗೆ ಅವಾಗ 100 ಲೆಕ್ಕ, 100 ಕ್ಕೆ ಒಂದು 30 ರೂಪಾಯಿ, ಭಾಳ ಕಡಿಮೆ ಆಗಿ. ಈಗ? ಈಗ ತುಟ್ಟಿ ಆಗೋದು ಎಲ್ಲ ಹೆಚ್ಚು. ಈಗ ಎಷ್ಟು? ಈಗೆಲ್ಲ ಕೆಜಿ ಲೆಕ್ಕ ಮಾಡಿಬಿಟ್ರು. ಕೆಜಿಗೆ 40-50-60 ವರೆಗೆ ಅದು ಹೋಗ್ತದೆ. ಈಗ ವಾರದಾಗ ಎಷ್ಟು ದಿನ ಹಿಂಗೆ ಕಟಾವು ಮಾಡಿ ಮಾರಾಟ ಮಾಡೋದು? ವಾರದಾಗೆ 2 ದಿವಸ ಕಟಾವು ಮಾಡಿ ಮಾರಾಟ ಮಾಡ್ತೀವಿ. ಅಲ್ಲಿ ಮಾರುಕಟ್ಟೆಗೆ ಹೋಗಿ ಮಾರುಕಟ್ಟೆಗೆ ಹೋಗ್ಬೇಕು. ಯಾರು ಮಧ್ಯವರ್ತಿ ಕೊಡ್ತೀರೋ ನೀವು ಕುಂತು ಮಾರ್ತೀವಿ? ಮಧ್ಯವರ್ತಿ ಕೊಡೋದು ನಮ್ಮ ಕುಂತು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೆಂಗೆ ತೊಗೊಳ್ತಾರೆ ಮತ್ತು ಅವ್ರು ಹೆಂಗೆ ಮಾರ್ತಾರೆ? ನಮ್ಮ ಹತ್ರ 40 ತಗೊಂಡ್ರೆ ಅವರು 60-60ಕ್ಕಿಂತ ಮೇಲೆ ಮಾರ್ತಾರೆ. ನಿಮ್ಮ ಮನೆಯಾಗ ಯಾರು ಒಬ್ಬರು ಮಾರೋರು ಇಲ್ಲ? ಇಲ್ಲ, ನಮ್ಮಲ್ಲೆಲ್ಲ ಮಾರೋರಿಲ್ಲ. ಹುಡುಗರೆಲ್ಲ? ಹುಡುಗರಿದ್ದಾರೆ, ಅವರೆಲ್ಲ ಕೆಲಸ ಮಾಡೋರಲ್ಲ. ಮಾಡಲ್ಲ? ಇಲ್ಲ. ಏನು ಕೆಲಸ ಮಾಡ್ತಾರೆ ಅವರು? ಗದ್ದೆಯಲ್ಲಿ ಮಾಡಲ್ಲ, ಹೊಲದಲ್ಲಿ ಮಾಡಲ್ಲ, ಮತ್ತು ಬೇರೆ ಏನು ಕೆಲಸ? ಒಬ್ಬ ಇದಕ್ಕೆ ಹೋಗ್ತಾ, ಇಲ್ಲಿ ಮುರಾರ್ಜಿ ಶಾಲಿಲ್ಲ, ಅವನು ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾವನೆ. ಮತ್ತೊಬ್ಬ ಬೆಂಗಳೂರಿನಲ್ಲಿದ್ದಾನೆ, ಪ್ರೈವೇಟೇ ಅವನು. ಪಗಾರ ಕಳಿಸ್ತಾರ? ಹಾಂ, ಏನಾರು ಕಳಿಸ್ತಾರೆ ನಮಗೆ. ಸ್ವಲ್ಪ ಕೇಳಿದ್ರೆ ಕಳಿಸ್ತಾರ? ಪಗಾರ ಕಡಿಮೆ ಅವರಿಗೂ ಕಳಿಸ್ತಾರೆ ಏನಾದ್ರು ನಮಗೆ. ಅವ್ರಿಗೂ ಕಷ್ಟನೇ ಇದೆ ಬದುಕು, ಅಲ್ಲಿ ಕಷ್ಟನೇ ಅಲ್ಲ. ಹೌದು, ಎಷ್ಟು ಅವ್ರ ಸಂಬಳ ಎಷ್ಟು ಉಳ್ತಾರೆ ಏನು ಗೊತ್ತಾ? ಸಂಬಳ ಒಂದು 10-12 ಸಾವಿರ ಒಳಗೆ ಅಷ್ಟೇ ಅಷ್ಟೇ ಅಷ್ಟೊಳಗೆ. ಅವರು ಮದುವೆ ಆಗಿತ್ತು ನಮ್ಮ ಮಕ್ಕಳು ಅವ್ರದ್ದೆಲ್ಲ ಖರ್ಚಿದ್ದೆ ಅದು ಅದೆಲ್ಲ ಆಗ್ಬೇಕು ಅವ್ರಿಗೆ. ಒಂದು ಹುಡುಗಿ ಅದೆ. ತರಕಾರಿಯಿಂದನೇ ಎಷ್ಟು ಬರುತ್ತೆ ನಿಮಗೆ? ತರಕಾರಿಯಿಂದ ಅಂದಾಜು ಒಂದು ತಿಂಗಳಿಗೊಂದು 10,000 ರೂಪಾಯಿ ಬರ್ತದೆ ಅಷ್ಟೇ ತಿಂಗಳಿಗೆ. ಎಷ್ಟು ತಿಂಗಳು ಇರ್ತದೆ? ತಿಂಗಳ 3 ತಿಂಗಳ 30,000 ರೂಪಾಯಿ ತರಕಾರಿಗಳು ದುಡಿತಾರೆ. ಅದಕ್ಕೇನು ಚಪ್ಪರ ಹಾಕೋದು ಹಂಗೇನು ಮಾಡ್ಬೇಕಾಗುತ್ತೆ? ಏನಿಲ್ಲ, ಇದು ಬೆಂಡಿಗೇನು ಬೇಕಾ? ಇಲ್ಲಿ ಗಿಡ ಇದ್ದಂಗೆ ಇರ್ತದೆ. ಗಿಡ ಮಾತ್ರ ಮಾಡಿದ್ರೆ ಆಯಿತು. ನೀರು ಗೊಬ್ಬರ ಒಂದು ಕೊಡ್ಬೇಕು ಅದಕ್ಕೆ. ನೀರು ದಿನಾನು ಕೊಡ್ಬೇಕಾ? ಹೌದು, ದಿವಸ ಕೊಡ್ಬೇಕು ಅದಕ್ಕೆ. ಗೊಬ್ಬರ ಗೊಬ್ಬರ ಒಂದೇ ಸಲ ಗೊಬ್ಬರ ಹಾಕಿ ಮಣ್ಣು ಎರ್ಸಿ ಕೊಟ್ಬಿಟ್ರೆ ಆಯ್ತು, ನೀರೊಂದು ಬಿಡ್ತೇವೆ ಹೇಳಿದ್ರೆ ಆಯ್ತು. ನೀರು ಹೆಂಗೆ ಹಾಕ್ತೀರಿ ಅದಕ್ಕೆ? ನೀರು ಮೊದಲೇ ನಾವು ಈ ಜೊಟ್ಟಿಲಿ ಎತ್ತಿ ಹಾಕೋದಾಗಿತ್ತು, ಈಗೆಲ್ಲ ಮಿಷನ್ ಬಂದಿದೆಯಲ್ರಿ, ಈಗ ಮಿಷನ್ನಲ್ಲಿ ಬಿಟ್ಬಿಡ್ತಾರೆಲ್ಲ. ಸರಳ ಆಯ್ತು ಹಂಗಾರೆ. ಹೌದು, ಆಗ ಜೊಟ್ಟಿಲಿ ಎತ್ತಿ ಕೊಡ್ದಲ್ಲಿ ಹೋಗ್ಬೇಕಿತ್ತು, ಭಾಳ ಕಷ್ಟ ಆಗಿತ್ತು. ಎಷ್ಟು ನೀರು ಹಾಕ್ತಿದ್ರಿ ಅವಾಗ? ನೀರು ಸುಮಾರು ಬೇಕಾಗ್ತದೆ, ನೀರು ಒಂದು 70 ಬೇಕಾಗ್ತದೆ ನೀರು ಹಾಕ್ಲಿಕ್ಕೆ ನಮಗೆ 4 ಜನಕ್ಕೆ. ಹ್ಞೂ, 100 ಕೂಡ ಹಾಕ್ತಿದ್ರಿ? 100 ಕೊಡಲ್ಲ, ಒಂದು 50 ಕೊಡದೊಳಗೆ, ಕೊಡದಲ್ಲೇ ತಗೊಂಡು ಹೋಗ್ಬೇಕು. ಅಷ್ಟು ಹಾಕ್ಲಿಲ್ಲ ಅಂತೇಳಂದ್ರೆ ಗಿಡ ಇದಾಗುದಿಲ್ಲ, ಬೆಳೆ ಆಗುದಿಲ್ಲ. ಕಾಯಿ ಸಣ್ಣ ಆಗ್ತದೆ, ನೀರು ಸರಿಯಾಗಿ ಬಿದ್ದರೆ ಕಾಯಿ ಉದ್ದಾಗ್ತದೆ, ಬೆಂಡೆಕಾಯಿ ನೀರು ಕಡಿಮೆ ಆದರೆ ಉದ್ದಾಗುದಿಲ್ಲ. ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಮುಚ್ಚಿಗೆ ಅಥವಾ ಏನಾರ ಮಾಡಬೇಕು ಅಂದ್ರೆ ತಂಪು ಅಲ್ಲೇ ಇರುತ್ತೆ. ಅದೆಲ್ಲ ಮಾಡೋದಲ್ಲ ನಾವು, ಅದೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಅದಕ್ಕೆ ಮುಚ್ಚೋದ್ರೆ ಎಂತ ಮಾಡೋದಕ್ಕೆ? ಆ ಓಳಿಲಿ ಹೋಗೋದೆಲ್ಲ ಮುಚ್ಚಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇವಾಗ ಬಿದ್ದಿರ್ತಾವಲ್ಲ ಎಲೆ ಕಸ ಕಡ್ಡಿ ಅನ್ನ ಹೋಗಿ ಹಾಕಿದ್ರೆ ಆಗ್ತದೆ, ಅದೆಲ್ಲ ಮಾಡಲಿಲ್ಲ ನಾವು, ನೀರು ಹಾಕೋದೊಂದೇ. ಮತ್ತೆ ಏನು ಪ್ರಯೋಗ ಮಾಡಿದ್ರೆ ಬರೀ, ಯಾಕಂದ್ರೆ ಕೃಷಿಯೊಳಗೆ ಸಾಕಷ್ಟು ಬದಲಾವಣೆ, ಬೇರೆ ರೈತರು ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡೋಣ ಅಂತೇಳಿ ಹಂಗೆ ಅದೆಲ್ಲ ಮಾಡಲಿಲ್ಲ ನಾವು. ನಿಮ್ಮ ಖರ್ಚಿಗೆ ವೆಚ್ಚಕ್ಕೆ ವರ್ಷಕ್ಕೆ ಬೇಕಾದಷ್ಟು ದುಡ್ಡೆಲ್ಲ ಸಿಗುತ್ತಾ? ಅಷ್ಟು ಆಗೋದಿಲ್ಲ, ಕಷ್ಟನೇ. ಗದ್ದೆ ಮಾಡಿದ್ರು ಗದ್ದೆಲು ಅಷ್ಟು ಆಗೋದಿಲ್ಲ ನಮಗೆ, ಕೃಷಿ ಅಷ್ಟು ಉತ್ಪನ್ನ ಬರೋದಿಲ್ಲ, ಖರ್ಚು ಹೆಚ್ಚು. ಈ ಆಳಿನ ಪಗಾರ ಎಲ್ಲ ಹೇಳಕ್ಕೆ ಹಾಕಿದ್ರೆ ಭಾಳ ಖರ್ಚು. ಹೆಂಗೆ ಬದುಕ್ತಾ ಇದ್ದಾರೆ? ಬದುಕಬೇಕಾದ್ರೆ ಕಷ್ಟ ಮಾಡಿ ಏನೋ ಮಾಡ್ಬೋದು. ಹೆಂಗೆ ಬದುಕ್ತೀರಿ? ಬದುಕುತ್ತೀರ ಅದರಲ್ಲೇ ಏನಾದರೂ ಮಾಡಿ ಸ್ವಲ್ಪ ಸ್ವಲ್ಪ ಹೇಳಿ. ಅದು ಹೆಂಗೆ ಬದುಕ್ತೀರಿ? ಏನು ಖರ್ಚು? ಸಾಲ ಮಾಡಿ ಬದುಕ್ತಿರೋ ಅಥವಾ ದುಡಿದ ಅಲ್ಲಿಗೆ ಹೋಗುತ್ತೋ, ಹಂಗೆ ಬದುಕ್ತಿರೋ? ಸಾಲನೂ ಮಾಡಬೇಕಾಗ್ತದೆ. ಸಾಲ ಮಾಡಿ ಸಾಲ ತೀರಿಸ್ಬೇಕಲ್ಲ? ತೀರಿಸ್ಬೇಕು. ಈ ಬೆಳೆ ಸಾಲ ಎಲ್ಲ ತಗೊಳತ್ರು, ಅದು ವರ್ಷ ಒಂದ್ಸಲ ಬರ್ತದೆ. ಅದು ಅದು ಕಡಿತ ಕಡೆ ಕಡೆ ಬೆಳೆ ಬಂದ್ಮೇಲೆ ತೀರಿಸ್ಬೇಕು. ಅದು ಅವು ಕೈ ಖಾಲಿ ಆಗುತ್ತೆ. ಮತ್ತೇನು ಕೈ ಖಾಲಿ ಆಗ್ತದೆ, ಕಡೆಗೆ ಏನು ಮಾಡೋದು? ಏನಾದ್ರು ಅದು ನಮ್ಮ ಜೇನು ಕೃಷಿಯಿಂದ ಏನಾದ್ರು ಬರ್ತದೆ ಹೇಳಿ. ಅದು ಏನೇನು ಜೇನು ಕೃಷಿಯಿಂದ ಏನು ಬರುತ್ತೆ? ಜೇನು ಕೃಷಿಯಿಂದ ಅದು ವಾರಕ್ಕೊಂದು ಸರ 2 ಸರಿ ತುಪ್ಪ, ವಾರಕ್ಕೊಂದೇ ಸರಿ ತುಪ್ಪ ತೆಗೋದು. ಅದು ವಾರಕ್ಕೊಂದು ಸರಿ ಆ ತುಪ್ಪ ತೆಗೆದಾಗ ಏನಾದ್ರು ಲಾಭ ಬರ್ತದೆ. ಈಗ ಜೇನುದಿಂದ ಉತ್ಪನ್ನ ರಾಶಿ ಚಲೋ ಆದ ಈಗ, ಆಗೆಲ್ಲ ಏನೂ ಇಲ್ಲ, ರಾಶಿ ಕಡಿಮೆ ಆಗಿತ್ತು. ಜೇನು ತುಪ್ಪ ರೇಟ್ ಚಲೋ ಆಗದೆ ಈಗ. ಎಷ್ಟು ಪೆಟ್ಟಿಗೆ ಇಟ್ಟಿರಿ? ನಮ್ದು ಆಗಿಷ್ಟು ಒಂದು 25-30 ಪೆಟ್ಟಿಗೆ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ, ಈಗೆಲ್ಲ ಅಷ್ಟಿಲ್ಲ. ಪೆಟ್ಟಿಗೆ ಮಾಡೋಕೆ ಆಗುದಿಲ್ಲ, ಒಂಥರ ರೋಗ ಬಂದೆಲ್ಲ ಹೋಗ್ಬಿಡ್ತು, ನಾನೇ ತಯಾರಾಗುದಿಲ್ಲ. ಏನು ಕಾರಣ? ಅದಕ್ಕೇನು ಒಂಥರ ರೋಗ ಬಂದದೆ ಹತ್ರ ಅದು ಮರಿ ತಯಾರಾಗುದಿಲ್ಲ, ಇದ್ದಲ್ಲೇ ಕ್ಲೀನಾಗಿ ಬಂದ್ಬಿಡ್ತದೆ, ನೊಣ ಹೋಗ್ಬಿಡ್ತದೆ. ಒಂದಿಷ್ಟು ರೆಸ್ಟ್ ಕೊಟ್ಟು ಹೊಸದಾಗಿ ಪ್ರಾರಂಭ ಮಾಡ್ಬೇಕು. ಎಲ್ಲ ಪೆಟ್ಟಿಗೆ ಸ್ವಚ್ಛಾಗಿ ತೊಳೆದು ಒಣಗಿಸಿ ಮಾಡ್ಬೇಕು ಅಂತ ಹೇಳಿದ್ರು, ಅದು ಮಾಡುವಾಗದೇ ಆದ್ರೂ ಆಗುದಿಲ್ಲ. ಮಾಡಿದ್ರಿ? ಹೌದು, ತೊಳೆ ಚೆಕ್ ಮಾಡ್ಬೇಕು ಹೇಳಿದ್ರು. ಎಂತ ಮಾಡಿದ್ರು ಏನು ಆಗ್ಲಿಲ್ಲ, ಕಡಿಮೆ ಆಗಿ ಹೋಯ್ತು. ಎಲ್ಲಿ ನೋಡಿದ್ರು ಒಂದು ಜೇನು ಕಾಣೋದಲ್ಲ, ಈಗ ಎಲ್ಲಿ ನೋಡಿದ್ರು ಜೇನು ಗೂಡು ಕಾಣ್ತಿತ್ತು, ಮರದ ಹೊಟ್ಟಿಲಿ ಎಲ್ಲಿ ನೋಡಿದ್ರು ಎಲ್ಲೂ ಕಾಣೋದಲ್ಲ ಒಂದು. ಈಗ ಯಾಕೆ ಅದ್ರೆ ಇದೇ ಕಡಿಮೆ ಆಗಿ ಹೋಗ್ಬಿಡ್ತು. ಕಾರಣ ಏನು? ಕಾರಣ ಅದೇ ರೋಗದಿಂದ. ಅದು ರೋಗ ಬರ್ತಾ ಹೋಗುತ್ತೆ, ಹಂಗೆ ವರ್ಷಗಟ್ಟಲೆ ಅಲ್ಲೇ ಇರುತ್ತೆ. ಇರ್ತದೆ, ತಯಾರೇ ಆಗ್ಲಿಲ್ಲ, ನೋಡನೇ ತಯಾರಾಗ್ಲಿಲ್ಲ. ಬೆಟ್ಟದಲ್ಲಿ ಎಲ್ಲ ಕಡೆ ಜೇನು ಗೂಡು ನೋಡ್ತಾ ಇರ್ತೀವಿ, ಕಾಣಿಸ್ತಿರ್ತಾವ ಬೆಟ್ಟದಲ್ಲಿ. ಎಲ್ಲಿ ನೋಡಿದ್ರೆ ನಮ್ಮ ಇಲ್ಲಿ ಊರು ಕೇರಿ ಒಳಗೆ ಎಷ್ಟು ಜೇನು ಕಾಣ್ತಿತ್ತು, ಎಲ್ಲಿ ಪಾಗಾರ ಹೊಟ್ಟಿಲಿ ಮರದ ಹೊಟ್ಟಿ ಎಲ್ಲಿ ನೋಡಿದ್ರು ಕಾಣ್ತಿತ್ತು, ಈಗ ಎಲ್ಲಿ ನೋಡಿದ್ರು ಜೇನೇ ಕಾಣೋದಿಲ್ಲ. ಹಂಗೆ ನೋಡಿದ್ರೆ ಇಲ್ಲಿ ರಾಸಾಯನಿಕ ಯಾರು ಬಳಸಲ್ಲ ರೈತರು? ರೈತರು ಬಳಸ್ತರು. ಬಳಸ್ತಾರ? ಏನು ಈಗ ಅದಿಗೆಲ್ಲ ಔಷಧ ಹೊಡಿತರು, ಅದಿಗೆ ಇದಕ್ಕೆ ಬಂದು 1-2 ಸಾರಿ ಹೊಡಿಲೇಬೇಕಾಗ್ತದೆ. ಈ ತೆಂಗು ಅಡಿಕೆಗೆ? ತೆಂಗು ಅಡಿಕೆಗೆ ಹೊಡಿತರು, ಅಡಿಕೆ ಕೊಳೆ ಮದ್ದೊಳಗೆ ಹೊಡಿತು, 3 ಸಾರಿ ಹೊಡಿತರು ಅದ್ರ, ಆದರೂ ಕೊಳೆ ಬರ್ತದೆ. ಮತ್ತೇನು ಮಾಡಿದ್ರಿ? ಮತ್ತೇನು ಮಾಡೋಂಗಿಲ್ಲ, ಅದರಲ್ಲಿ ಹೋಗೋಟ್ಟು ಹೋಗ್ತದೆ ಮಾಡೋದು, ಏನು ಮತ್ತೆ ಮತ್ತೇನು ಇದೆಲ್ಲ ಕೊಳೆಗೆಲ್ಲ. ಇಷ್ಟು ನಿರಾಶೆ ಬದುಕು ಯಾಕೆ? ಮತ್ತೇನು ಮಾಡ್ಲಿಕ್ಕೆ ಬರ್ತದೆ ಅಂತದಲ್ಲ, ನಾವು ಯಾವಾಗಲಿಂದ ಇದರಲ್ಲೇ ಬದುಕೆ ಬಂದದ್ದು. ಜೀವನ ಅಂದರೆ ಹಿಂಗೆ ಬದುಕೋಗ್ಬಿಡುದಾ? ಮತ್ತೇನು ಮಾಡೋದು, ನಮ್ಮ ಕೈಲಿ ಆಗಲಿಲ್ಲ. ನಮಸ್ತೆ. ನಮಸ್ಕಾರ. ತರಕಾರಿ ಮತ್ತು ಸಮಗ್ರ ಕೃಷಿ ಕುರಿತು ಹೊನ್ನಾವರದ ಹಳದಿಪುರದ ಕಾಂತಪ್ಪ ನಾಗಪ್ಪ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಪಿ ರಾಮಡ್ಗಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ पहली वाली बात कहा परंतु सब यही डाले सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಈಗ ಸಿರಿಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಪುಷ್ಪ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಹರ್ಷವರ್ಧನ್ ಎಂ ಅವರೊಂದಿಗೆ ಲಾಭದಾಯಕ ಗುಲಾಬಿ ಕೃಷಿ ಕುರಿತು ಮಾತುಕತೆಯನ್ನು ಕೇಳೋಣ. ರೈತ ಬಾಂಧವರೇ ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಹರ್ಷವರ್ಧನ್ ಎಂ ಅವರಿದ್ದಾರೆ. ಇವರು ನಮ್ಮ ಸಿರಿಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಪುಷ್ಪ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗುಲಾಬಿ ಕೃಷಿಯನ್ನು ಲಾಭದಾಯಕವಾಗಿ ಹೇಗೆ ಮಾಡಬಹುದು, ಎಂತೆಂಥ ರೈತರು ಇಂಥ ಗುಲಾಬಿ ಕೃಷಿಯನ್ನು ಕೈಗೊಂಡ್ರೆ ಒಳ್ಳೆಯದಾಗತ್ತೆ, ಈ ನಿಟ್ಟಿನೊಳಗೆ ನಮ್ಗೆ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ಹರ್ಷವರ್ಧನ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಗುಲಾಬಿ ಅಂತೀವಲ್ಲ, ಆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರನ? ಈ ಗುಲಾಬಿ ಬೆಳೆನ ನಾವು ಹೂಗಳ ರಾಣಿ ಅಂತಲೇ ಕರಿತೀವಿ. ಯಾಕಂದರೆ ಇದರ ಆಕಾರ ಹಾಗೂ ಗಾತ್ರ ವೈವಿಧ್ಯತೆ ಬಹಳಷ್ಟು ಇರುವುದರಿಂದ, ಎಲ್ಲ ಥರದ ಒಂದು ವೈವಿಧ್ಯತೆ ಇದರಲ್ಲಿ, ಎಲ್ಲ ಥರದ ಬಣ್ಣದ ಹೂಗಳು ಸಿಗೋದ್ರಿಂದ ಇದನ್ನು ಹೂಗಳ ರಾಣಿ ಅಂತ ಕರೀತಾರೆ. ಆಮೇಲೆ ಇದರ ಉಪಯೋಗಗಳು ಬಂದಾಗಿ ಇದನ್ನು ಮುಖ್ಯವಾಗಿ ಓಪನ್ ಫೀಲ್ಡಲ್ಲಿ ಬೆಳೆಯೋ ಗುಲಾಬಿಗಳನ್ನ ನಾವು ಹಾರ ತಯಾರಿಸಲಿಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ನೀವೆಲ್ಲ ಬಹುತೇಕ ಟೇಸ್ಟ್ ಮಾಡಿರ್ತೀರಾ, ಗುಲ್ಕನ್ ಅಂತ ಟೇಸ್ಟ್ ಮಾಡಿರ್ತೀರಾ, ಈ ಬನ್ನು ನಡುವೆ ಗುಲ್ಕನ್ ಹಾಕೊಂಡು ತಿಂದಿರೋದು, ಆ ಗುಲ್ಕನ್ ಕೂಡ ಗುಲಾಬಿ ದಳದಿಂದ ತಯಾರಿಸಿರ್ತೇವೆ. ಆಮೇಲೆ ಈ ದಳದಲ್ಲೇ ರೋಸ್ ಆಯಿಲ್ ಅಂತ ತೆಗಿತಾರೆ, ಇದರೊಳಗೆ ರೋಸ್ ಆಯಿಲ್, ಇದನ್ನ ಬಹುತೇಕ ಎಲ್ಲ ಒಂದು ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಸೌಂದರ್ಯ ವರ್ಧಕಗಳಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ರೋಸ್ ವಾಟರ್ ಆಫ್ಟರ್ ಶೇವ್ ಲೋಷನ್ಸ್ ಆಗಿ ಯೂಸ್ ಮಾಡ್ತಾರೆ, ಇದು ಕೂಡ ಒನ್ಸ್ ಅಗೇನ್ ಸೌಂದರ್ಯ ವರ್ಧಕ ಆಗಿರುತ್ತೆ. ಆಮೇಲೆ ಈ ದಳದಲ್ಲೇ ನಾವು ಬಿಡಿ ಹೂಗಳನ್ನ ದೇವ್ರ ಪೂಜೆಗೆ ಯೂಸ್ ಮಾಡ್ತೇವೆ. ಆಮೇಲೆ ಗ್ರೀನ್ ಹೌಸ್ ನಲ್ಲಿ ಬೆಳೆಯುವಂತ ತಳಿಗಳು ಸಪರೇಟ್ ಇರುತ್ತೆ, ಆ ತಳಿಗಳನ್ನ ನಾವು ಕಟ್ ಫ್ಲವರ್ಸ್ ಆಗಿ ಯೂಸ್ ಮಾಡ್ತೀವಿ, ಅಂದ್ರೆ ಕಟ್ ಹೂಗಳನ್ನಾಗಿ ನಾವು ಯೂಸ್ ಮಾಡಬಹುದು. ಅತಿ ಹೆಚ್ಚು ಬೊಕ್ಕೆ ಯೂಸ್ ಮಾಡಬಹುದು ಅದರಲ್ಲಿ. ಆಮೇಲೆ ಇಂಟೀರಿಯರ್ ಡೆಕೋರೇಷನ್, ಬಹುತೇಕ ಈಗ ನಮ್ಮ ಭಾರತದಲ್ಲಿ ಯಾವುದೇ ಫಂಕ್ಷನ್ಸ್ ಇರಲಿ, ಅಂದ್ರೆ ಟ್ರೆಡಿಷನಲ್ ಫಂಕ್ಷನ್ಸ್ ಆರು ಇರಲಿ, ರಾಜಕೀಯ ಒಟ್ಟು ಯಾವುದೇ ಒಂದು ಫಂಕ್ಷನ್ಸ್, ಹೂಗಳಿಲ್ದಲೆ ಆ ಫಂಕ್ಷನ್ ಕಂಪ್ಲೀಟ್ ಅಲ್ವೇ ಅಲ್ಲ. ಅದರಲ್ಲೂ ಕೂಡ ಹೂಗಳ ರಾಣಿ ಅಂತಾನೆ ಅನ್ಸ್ಕೊಳೋ ಗುಲಾಬಿ ಇಲ್ದಲೆ ಯಾವ ಫಂಕ್ಷನ್ ಕೂಡ ಕಂಪ್ಲೀಟ್ ಅಲ್ವೇ ಅಲ್ಲ. ಆಮೇಲೆ ಇದಲ್ದಲೆ ಆರ್ಥಿಕವಾಗೂ ಕೂಡ ಸಬಲರಾಗಬಹುದು ರೈತರು ಇದನ್ನ ಬೆಳೆದು, ಅಂದ್ರೆ ಯಾವತ್ತೂ ಕೂಡ ಎಂತ ಬೆಳೆ ಕೂಡ ಏರುಪೇರನ್ನು ಕಾಣುತ್ತೆ, ಬಟ್ ಗುಲಾಬಿ ಮಾತ್ರ ಮಿನಿಮಮ್ ಒಂದು 150 ರೂಪಾಯಿ ಒಂದು ಕೆಜಿಗೆ ಮಿನಿಮಮ್ ಇದ್ದೇ ಇರುತ್ತೆ. ಹಬ್ಬಗಳಲ್ಲಿ ಹರಿದಿನಗಳಲ್ಲಿ 250-300 ರೂಪಾಯಿ ಕೆಜಿ ತನಕ ಹೋಗುತ್ತೆ. ಹಾಗಾಗಿ ಇದುವರೆಗೂ ಗುಲಾಬಿ ಬೆಳೆದು ನಷ್ಟ ಅನುಭವಿಸಿದ ರೈತರು ಬಹಳ ಬಹಳ ಕಡಿಮೆ, ಅತಿ ವಿರಳ. ಇದು ಎಷ್ಟು ವರ್ಷದ ಬೆಳೆ? ಇದು ಬಹುವಾರ್ಷಿಕ ಬೆಳೆ, ಅಂದ್ರೆ ನಾವು ಗಾರ್ಡನ್ ಗಳಲ್ಲಿ ಏನಾದ್ರೂ ಬೆಳೆದ್ರೆ 20 ವರ್ಷದ ತನಕ ಮೇಂಟೈನ್ ಮಾಡುವುದು. ಆದ್ರೆ ಓಪನ್ ಕಂಡೀಷನ್ ಅಲ್ಲಿ ನಾವು ಸಜೆಸ್ಟ್ ಮಾಡೋದು ಏನಂತಂದ್ರೆ, ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡಿದ್ರೆ 10 ವರ್ಷದ ತನಕ ನಿಮ್ಮ ಇದರಲ್ಲಿ ಇಡ್ಕೋಬಹುದು. ಅದೇ ನೀವು ಫಾಲಿಹೌಸ್ ಅಲ್ಲಿ ಏನಾದ್ರು ಬೆಳೀತಿದ್ದಾರೆ ಅಂದ್ರೆ ಒಂದು 6 ವರ್ಷದ ತನಕ ನೀವು ಬೆಳೆನ ಮೇಂಟೈನ್ ಮಾಡಬಹುದು. ಅದಾದ್ಮೇಲೆ ರೀಪ್ಲಾಂಟ್ ಮಾಡೋದು ನಾವು ಜಾಸ್ತಿ ಸಜೆಸ್ಟ್ ಮಾಡ್ತೀವಿ, ಅಂದ್ರೆ ಹಳೆ ಗಿಡಗಳನ್ನ ತೆಗೆದು ಹೊಸ ಸಸಿಗಳನ್ನ ನೆಟ್ಟರೆ ಮಾತ್ರ ಒಳ್ಳೆ ಕ್ವಾಲಿಟಿ ಹೂಗಳು ಬರುತ್ತೆ. ಹೂಗಳು ಬರುತ್ತೆ ಅಂತಲ್ಲ, ಏನೋ 10 ವರ್ಷದ ಮೇಲ್ಪಟ್ಟು ನೀವು ಮೇಂಟೈನ್ ಮಾಡಬಹುದು, ಮಾರ್ಕೆಟ್ಗೆ ಅಕ್ಸೆಪ್ಟ್ ಆಗುವಂತ ಹೂಗಳು ಬರೋದಿಲ್ಲ. ಇದು ಎಂತ ಪ್ರದೇಶದಲ್ಲಿ ಹೆಚ್ಚಾಗಿ ಚೆನ್ನಾಗಿ ಬೆಳೆಯುತ್ತೆ? ಇದು ಎಲ್ಲೂ ಕೂಡ ಇದನ್ನ ನಾವು ಇದನ್ನಾಗಿ ಬೆಳೆಯೋ, ಏನೋ ಅಂತರ ಬೆಳೆಯಾಗಿ ಬೆಳೆಯಬಾರದು ಗುಲಾಬಿನ. ಸುಮಾರಷ್ಟು ಜನ ತಪ್ಪು ಮಾಡ್ತಾರೆ, ಅಂತರ ಬೆಳೆಯಾಗಿ ಬೆಳೆದು ಹೂಗಳ ಕ್ವಾಲಿಟಿ ಬರ್ತಾರೆ ಗೊತ್ತಿಲ್ಲ, ಕೀಟಗಳು ಇದು ಬಾಧೆ ಜಾಸ್ತಿ, ರೋಗಗಳ ಬಾಧೆ ಜಾಸ್ತಿ ಅಂತ ಹೇಳ್ತಾರೆ. ಇದನ್ನ ಯಾವತ್ತೂ ಅಂತರ ಬೆಳೆಯಾಗಿ ಬೆಳೆಯಬಾರದು. ತೆಂಗಿನ ತೋಟ ಅಥವಾ ಅಡಿಕೆ ತೋಟಗಳಲ್ಲಿ ಬೆಳೆಯಬಾರದು. ಬಯಲು ಪ್ರದೇಶದಲ್ಲಿ ಬಿಡಬೇಕು, ಯಾಕಂದ್ರೆ ಇದಕ್ಕೆ ಅತಿ ಹೆಚ್ಚು ಸೂರ್ಯನ ಕಿರಣಗಳು ಜಾಸ್ತಿ ಬೇಕಾಗುತ್ತೆ. ನಾವು ಇದಕ್ಕೆ ಸೂರ್ಯನ ಪ್ರಕರಣ ಎಷ್ಟು ಬೇಕಾಗುತ್ತೆ ಅಂತಂದ್ರೆ 60,000 lux to 80,000 lux ಇಂಟೆನ್ಸಿಟಿ ಬೇಕಾಗುತ್ತೆ. ಪರ್ಫೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಬಯಲಲ್ಲಿ ಈ ಇಷ್ಟು ಸೂರ್ಯನ ಪ್ರಕರಣತೆ ನಮಗೆ ಸಿಗುತ್ತೆ. ಆಮೇಲೆ ಈ ಮಣ್ಣಿನ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಕೆಂಪು ಮಣ್ಣು ಅಧಿಕ ಸೂಕ್ತವಾದ ಮಣ್ಣು ಇದು. ಆಮೇಲೆ ನೀರು ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ನೀರು ಯಾವಾಗ ನಿಲ್ಲುತ್ತೆ, ಮೆಲ್ಲಕ್ಕೆ ನಿಧಾನಕ್ಕೆ ರೋಗಗಳು ಶುರು ಆಗುತ್ತೆ, ಬೇರುಗಳು ಕೊಳೆಯೋಕ್ ಶುರು ಆಗುತ್ತೆ. ನೀರು ಬಹಳ ಬೇಗ ಬಸಿದು ಹೋಗ್ಬೇಕು, ಮರಳು ಜಾಸ್ತಿ ಇರಬೇಕು. ಆಮೇಲೆ ತಳಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಆವಾಗಲೇ ಹೇಳಿದೆ, ಓಪನ್ ಅಲ್ಲಿ ಬೆಳೆಯೋ ತಳಿಗಳು ಬೇರೆ ಇರ್ತವೆ, ಫಾಲಿ ಹೌಸ್ ಅಲ್ಲಿ ಬೆಳೆಯೋ ತಳಿಗಳೇ ಬೇರೆ ಇರುತ್ತೆ. ಓಪನ್ ಅಲ್ಲಿ ಬೆಳೆದಿದ್ದು ನಾವು ಯೂಸಲಿ ಲೂಸ್ ಫ್ಲವರ್ಸ್ ಆಗಿ ಯೂಸ್, ಬಿಡಿ ಹೂಗಳಾಗಿ ಯೂಸ್ ಮಾಡ್ತೀವಿ, ಹಾರಕ್ಕೆ ಯೂಸ್ ಮಾಡುವಂತದ್ದು, ದೇವ್ರ ಪೂಜೆಗೆ ಯೂಸ್ ಮಾಡುವಂತದ್ದು. ಅದೇ ನಾವು ಪಾಲಿ ಹೌಸ್ ಅಲ್ಲಿ ಬೆಳೆದಿದ್ದಾಗಿದ್ರೆ ಉದ್ದ ಕಾಂಡ ಅಂದ್ರೆ ಒಂದು ಮಿನಿಮಮ್ 30 cm ಅಂದ್ರೆ 1 ಅಡಿ ಮೇಲ್ಪಟ್ಟು ಬಿಟ್ಟು ನಾವು ಕಟ್ ಮಾಡ್ತೀವಿ ಕಾಂಡನ. ಅಂದ್ರೆ ಅದನ್ನ ಫ್ಲವರ್ ಡೆಕೋರೇಷನ್ಗೆ, ಬೊಕ್ಕೆಗೆ ಯೂಸ್ ಮಾಡಕ್ ಬರುವಂತದ್ದು. ಈಗ ಓಪನ್ ಅಲ್ಲಿ ಉತ್ತರ ಕನ್ನಡ ಭಾಗಕ್ಕೆ ಚೆನ್ನಾಗಿ ಬರುವಂತ ತಳಿಗಳು ಯಾವ್ದು ಅಂತಂದ್ರೆ ಚರೀಸ್ಮಾ ಅಂತ ಬರುತ್ತೆ, ಹಳದಿ ಮತ್ತು ಕೆಂಪು ಮಿಶ್ರಿತ ಬಣ್ಣದ ಹೂಗಳಿವು. ಆಮೇಲೆ ಮಿರಾಬುಲ್ ಅಂತ ಬರುತ್ತೆ, ರೆಡ್ ರೂಬಿ ಅಂತ ಬರುತ್ತೆ, ರೆಡ್ ಪಿಂಕ್ ಅಂತ ಬರುತ್ತೆ, ಬೇಬಿ ಪಿಂಕ್. ಸೊ ಈ ಸುಮಾರಷ್ಟು ತಳಿಗಳು ಈ ಭಾಗಕ್ಕೆ, ನಮ್ಮ ಭಾಗಕ್ಕೆ ಸೂಕ್ತವಾಗಿದೆ. ಇದಲ್ಲದೆ ಈಗ ಕೆಲವೊಂದು ಮಾರ್ಕೆಟ್ ಅಲ್ಲಿ ಬರುತ್ತೆ, ಅಂದ್ರೆ ಓಪನ್ ಅಲ್ಲೇ ಬೆಳೆದಿರೋದು ಆದ್ರೆ ಉದ್ದ ಕಾಂಡ ಇರೋದು, ಅಂದ್ರೆ ಫಾಲಿ ಹೌಸ್ ಅಲ್ಲಿ ಬೆಳೆಯೋ ವೆರೈಟಿನ ಓಪನ್ ಅಲ್ಲಿ ಬೆಳೆದಾಗ್ಲೂ ಸ್ವಲ್ಪ ವೆರೈಟೀಸ್, ಕೆಲವೊಂದು ವೆರೈಟೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆ ತರದ ವೆರೈಟೀಸ್ ಕೂಡ ಇದಾವೆ. ಅಂದ್ರೆ ಈ ಗ್ಲಾಡಿಯೇಟರ್ ಮತ್ತೆ ಸೋಫಿಯಾ ಲಾರೆನ್ಸ್, ಗ್ರ್ಯಾಂಡ್ ಗಾಲ ಮತ್ತೆ ಬೋರ್ಡೋ, ಬಿಯಾಂಕಾ, ಸೊ ನೋಬ್ಲಸ್, ಈ ತಳಿಗಳು ಫಾಲಿ ಹೌಸ್ ತಳಿಗಳು. ಆದರೂ ಕೂಡ ಇದನ್ನು ಓಪನ್ ಅಲ್ಲಿ ಬೆಳೆದ್ರೆ ಉದ್ದ ಕಾಂಡದ ತಳಿಗಳು ಬೆಳೆಯಬಹುದು, ಲೋಕಲ್ ಮಾರ್ಕೆಟ್ ಇದು ಸಾಕಾಗುತ್ತೆ. ಇದಲ್ಲದೆ ಹಸಿರು ಮನೆಯಲ್ಲಿ ಬೆಳೆಯುವಂತ ತಳಿಗಳು ಸಪರೇಟ್ ಇದಾವೆ. ಅದು ಯಾವ್ದಾದ್ರು ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಬೆಂಗಳೂರಲ್ಲಿ ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಅಧಿಕ ಬೇಡಿಕೆ ಇರುವಂತ ತಳಿಗಳಿವೆಲ್ಲ ಯಾವ ಅಂತಂದ್ರೆ ಈ ಫಸ್ಟ್ ರೆಡ್, ಗ್ರ್ಯಾಂಡ್ ಗಾಲ, ರೆಡ್ ಪ್ಯಾಲೇಸ್, ರೆಡ್ ಹಾರಿಜನ್, ಪ್ಯಾಷನ್, ತಾಜ್ ಮಹಲ್, ಗ್ರ್ಯಾಂಡ್ ಪ್ರಿ, ಗೋಲ್ಡನ್ ಗೇಟ್. ಸೊ ಈ ತಳಿಗಳು ಸುಮಾರು ಒಂದು 12-15 ತಳಿಗಳು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಇಷ್ಟೆಲ್ಲ ತಳಿಗಳನ್ನ ಬೆಳೀತಾರೆ, ಮತ್ತೆ ಇವು ಎಲ್ಲವೂ ಹೈಬ್ರಿಡ್ ಅನ್ಸುತ್ತಲ್ಲ? ಎಲ್ಲ ಬಹುತೇಕ ಎಲ್ಲವೂ ಹೈಬ್ರಿಡ್ ಸರ್. ಮತ್ತೆ ಕಸಿ ಮಾಡೋದ್ರಿಂದ ಒಂದೊಂದೇ ಗಿಡದಲ್ಲಿ ಬೇರೆ ಬೇರೆ ತರದ ಹೂವನ್ನು ಕೂಡ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ಅದು ಕೂಡ ಚೆಂದಾಗಿ ಮಾಡ್ತಾರೆ. ಹೌದು ಹೌದು ಹೌದು ಸರ್. ಈ ಸಸ್ಯಾಭಿವೃದ್ಧಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದನ್ನ ಹಳೆ ಕಾಲದಲ್ಲೆಲ್ಲ ನಮಗೂ ನಿಮ್ಗೂ ನೆನಪಿರುತ್ತೆ, ನಮ್ಮ ತಾಯಂದ್ರು ಅಥವಾ ನಮ್ಮ ಅಜ್ಜಿಯಂದ್ರು ಈ ಕಟಿಂಗ್ಸ್ ಮಾಡ್ಕೊಂಬರೋರು, ಕಟಿಂಗ್ಸ್ ಮಾಡ್ಕೊಂಬಂದು ಒಂದು ಸಗಣಿ ಉಂಡೆ ಮಾಡಿ ಇಟ್ಟು ಮಾಡೋರು, ಅದು ಹಳೆ ಮೆಥಡ್. ಈಗ ಅತಿ ಇಳುವರಿ ಜಾಸ್ತಿ ಬರುವಂತದ್ದು, ಆಮೇಲೆ ನಮ್ಮ ಎಂತ ಏನೋ ಭೂಮಿಯಲ್ಲಿ ಹೆಚ್ಚು ಕಮ್ಮಿ ಇದ್ರು ಕೂಡ ರೂಟ್ ಸ್ಟಾಕ್ ಮಾಡಿ ಅದ್ರ ಮೇಲ್ಗಡೆ ಕಣ್ಕಸಿ ಮಾಡಿದ್ರೆ ತಡ್ಕಣತ್ತೆ. ಯಾಕಂದ್ರೆ ಆ ಕಟಿಂಗ್ಸ್ ಮಾಡಿದ್ರೆ ಕೆಲವೊಂದು ವೆರೈಟೀಸ್ ಒಂದೊಂದೊಂದೊಂದರ ಪರ್ಫಾರ್ಮ್ ಮಾಡುತ್ತೆ. ಹಾಗಾಗಿ ಕಣ್ಕಸಿ ತಳಿಗಳನ್ನ ನಾವು ಜಾಸ್ತಿ ರೆಕಮೆಂಡ್ ಮಾಡ್ತೀವಿ. ಅಂದ್ರೆ ಈ ರೂಟ್ ಸ್ಟಾಕ್ ಅಲ್ಲಿ ರೋಸಾ ಇಂಡಿಕಾ ಅಥವಾ ರೋಸಾ ಮಲ್ಟಿಫ್ಲೋರಾ ಜಾತಿಯ ಇದನ್ನ ನಾವು ರೂಟ್ ಸ್ಟಾಕ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲ ನಿಷ್ಕಾಂತ್ ಅಂತ ನಮ್ಮ IIHR ಬೆಂಗಳೂರವರು ರಿಲೀಸ್ ಮಾಡಿರೋ ಒಂದು ವೆರೈಟಿ ಇದೆ, ಅದನ್ನ ರೂಟ್ ಸ್ಟಾಕ್ ಆಗಿ ಯೂಸ್ ಮಾಡಬಹುದು. ಪೆನ್ಸಿಲ್ ಗಾತ್ರದ್ದು ಥಿಕ್ನೆಸ್ ಇಂದ್ರನ್ನ ನಾವು ರೂಟ್ ಸ್ಟಾಕ್ ಆಗಿ ಯೂಸ್ ಮಾಡ್ತೀವಿ. ಇನ್ನು ಸಯಾನ್ ಆಗಿ ನೀವು ಯಾವ ನಿಮ್ಮ ಬೇಕಾದ ತಳಿಗಳನ್ನ ನೀವು ಯೂಸ್ ಮಾಡಬಹುದು. ನೀವು ಒಂದ್ಸತಿ ಕಣ್ಕಸಿ ಮಾಡಿದ್ದಾದ್ಮೇಲೆ 30-45 ದಿವಸದ ನಂತರ ಗಿಡಗಳು ಏನೋ ಬಡ್ ಜಾಯ್ನಿಂಗ್ ಆಗುತ್ತೆ, ಕಣ್ಣು ಕೂಡ್ಕೊಳ್ಳುತ್ತೆ. ಸೊ ಅದನ್ನ ನೀವು ನೆಡಬಹುದು. ನಾಟಿ ಸಮಯ ಬಂದು ಜೂನ್ ಇಂದ ಅಕ್ಟೋಬರ್, ಮಳೆಗಾಲದಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ನಮ್ಮ ಭಾಗದಲ್ಲಿ ಜೂನ್ ಇಂದ ಅಕ್ಟೋಬರ್ ಅಂತ ಹೇಳ್ತೀವಿ, ಬಟ್ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ಮಾಡೋದು ಬಹಳ, ಅಂದ್ರೆ ಮಳೆ ಸ್ವಲ್ಪ ಇಳಿಮುಖವಾಗಿರ್ತದೆ. ಸೊ ಆ ವಾರದಲ್ಲಿ ನಾವು ಮಾಡಿದ್ರೆ ಸಕ್ಸಸ್ ಜಾಸ್ತಿ ಇರುತ್ತೆ, ಕೊಳೆಯುವುದು ಎಲ್ಲ ಕಡಿಮೆ ಇರ್ತದೆ. ಸಸಿಗಳನ್ನ ತರ್ತೀವಿ, ಅದು ಆರೋಗ್ಯಪೂರ್ಣ ಸಸಿ, ಇದು ಒಳ್ಳೆ ತಳಿ ಸಸಿ, ಹೆಂಗ ಅದನ್ನೆಲ್ಲ ಕಂಡುಹಿಡಿಯೋದು ಏನು? ಬಹುತೇಕ ನಮ್ಮ ರಾಜ್ಯದಲ್ಲಿ ಸಿಗ್ತಿರ್ತಕ್ಕಂಥ ಒಳ್ಳೆ ಸಸಿಗಳೇ ಇದಾವೆ. ಬಟ್ ನಾವು ಒಂದು ಗಮನ ಹರಿಸ್ಬೇಕು ಏನಂತಂದ್ರೆ, ಎಲ್ಲರೂ ಬಹುತೇಕ ತಪ್ಪು ಮಾಡೋದು ಇದರಲ್ಲೇನೆ, ಈ ನರ್ಸರಿಯಿಂದ ತಂದಿರ್ತೀವಿ, ಅದನ್ನ ಹೂ ಬಿಟ್ಟಿರುತ್ತೆ, ನರ್ಸರಿ ಒಳಗೆ ಹೂ ಬಿಟ್ಟಿರುತ್ತೆ. ತಂದಿದ ತಕ್ಷಣ ನಾವು ಏನೋ ನೆಲಕ್ಕೆ ಹಾಕ್ತೀವಿ, ಅದನ್ನ ಹೂವನ್ನ ನಾವು ಚೂಟ್ ಹಾಕೋದಿಲ್ಲ, ಏ ಹೂ ಬಿಟ್ಟಿದ್ಯಲ್ಲಪ್ಪ ಇರ್ಲಿ ಬಿಡು ಅಂದ್ರೆ ಅವಾಗ್ಲಿಂದಾನೆ ಹೂ ಬಿಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಅದೇನಾಗುತ್ತೆ ಅಂದ್ರೆ ತುಂಬಾ ಎಳೆ ಸಸಿ ಆಗಿರೋದ್ರಿಂದ ನಾವು ಒಂದು ಅಟ್ಲೀಸ್ಟ್ ಒಂದು 3 ತಿಂಗಳು ಅಥವಾ 4 ತಿಂಗಳ ತನಕ ಅದನ್ನ ಹೂ ಬಿಡಬಾರದು. ಮೊಗ್ಗಿನ ಅವಸ್ಥೆಯಲ್ಲೇ ನಾವು ಅದನ್ನ ಚೂಟ್ ಹಾಕ್ಬಿಟ್ರೆ ಗಿಡದ ಫ್ರೇಮ್ ವರ್ಕ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆಕಾರ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಆಕಾರ ಚೆನ್ನಾಗಿ ಡೆವಲಪ್ ಆಗಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸ್ಟೋರ್ ಆದ್ಮೇಲೆ ಒಳ್ಳೆ ಇಳುವರಿ ನಾವು ಪಡಿಬಹುದು, ಒಳ್ಳೆ ಕ್ವಾಲಿಟಿ ಫ್ಲವರ್ಸ್ನ ನಾವು ಪಡಿಬಹುದು. ಸ್ಟಾರ್ಟಿಂಗಿಂದನೇ ಏನಾದ್ರು ಫ್ಲವರ್ಸ್ ನಾವೇನಾದ್ರು ಬಿಟ್ಬಿಟ್ರೆ ನಾವು ಇದು ಏನೋ ಒಳ್ಳೆ ಕ್ವಾಲಿಟಿ ಫ್ಲವರ್ಸ್ ಬರೋದಿಲ್ಲ. ಆಮೇಲೆ ಈ ನಾಟಿ ಮಾಡ್ಬೇಕಾದ್ರೆ ಇನ್ನೊಂದು ತಪ್ಪುಗಳಾಗ್ತದೆ. ಏನು ಅಂತಂದ್ರೆ, ಈ ಕಣ್ಕಸಿ ಮಾಡಿದ ಜಾಗಕ್ಕಿನ 15 ಸೆಂಟಿಮೀಟರ್ ಕೆಳಗಡೆ ನಾವು ಮಣ್ಣಿನ ಮಟ್ಟ ಇರಬೇಕು. ಎಲ್ಲರೂ ಏನ್ ಮಾಡ್ತಾರೆ, ಕಣ್ಕಸಿ ಮಟ್ಟದಕ್ಕಿನ ಮೇಲ್ಪಟ್ಟು ಮಣ್ಣನ್ನ ಮುಚ್ಚಿಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಕಣ್ಕಸಿ ಮಾಡಿದ ಜಾಯಿಂಟ್ ಅಲ್ಲಿ ಕೊಳತ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನೊಂದು ರೈತರು ಗಮನ ಹರಿಸಬೇಕು. ಇನ್ನು ಅಂತರದ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ರೆ, ಈ ಡಚ್ ವೆರೈಟೀಸ್ ನಾವೇನಾದ್ರೂ ಓಪನ್ ಕಂಡೀಷನ್ ಅಲ್ಲಿ ಬಯಲು ಪ್ರದೇಶದಲ್ಲಿ ನಾವೇನಾದ್ರು ಹಾಕ್ತಾ ಇದೀವಿ ಅಂತಂದ್ರೆ 1 ಮೀಟರ್ ಬೈ 1 ಮೀಟರ್ ಹಾಕ್ಬೇಕಾಗುತ್ತೆ. ಡಚ್ ವೆರೈಟೀಸ್ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಗ್ಲಾಡಿಯೇಟರ್, ಸೋಫಿಯಾ ಲಾರೆನ್ಸೋ, ಗ್ರ್ಯಾಂಡ್ ಗಾಲ ಈ ತರದ್ದು ತಳಿಗಳನ್ನ. ಅದೇ ನಾವು ಬಟನ್ ರೋಸಸ್, ಮಿನಿಯೇಚರ್ ರೋಸಸ್ ಅಂತ ಹೇಳ್ತೀವಿ. ನಮ್ಮ ಮಾರ್ಕೆಟಲ್ಲಿ ಬಹುತೇಕ ಎಲ್ಲ ಸಿಗೋದಲ್ಲ ಮಿನಿಯೇಚರ್ಸ್ ಮತ್ತೆ ಬಟನ್ ರೋಸಸ್ ಈ ಲೋಕಲ್ ಮಾರ್ಕೆಟ್ಗಳಲ್ಲಿ ಸಿಗೋದು. ಅಂದ್ರೆ ಚೆರೀಸ್ಮಾ, ಮಿರಾಬುಲ್ ಮತ್ತೆ ಬೇಬಿ ರೆಡ್ ಅಂತ ನಾನು ಅವಾಗಲೇ ಹೇಳಿದೆ. ಅದು ಆ ತರದ್ದು ತಳಿಗಳಾದ್ರೆ 1.5 by 1.5 ಅಥವಾ 1.5 by 1 meter ಅಂತರದಲ್ಲಿ ನಾವು ಕೊಡಬೇಕಾಗ, ಸಾಲಿಂದ ಸಾಲಿಗೆ 1.5, ಗಿಡದಿಂದ ಗಿಡಕ್ಕೆ 1 meter ನಾವು ಕೊಡಬೇಕಾಗುತ್ತೆ. ಇನ್ನು ನೀವು ಗ್ರೀನ್ ಹೌಸ್ ನಲ್ಲಿ ಏನಾದರೂ ಗುಲಾಬಿನ ಬೆಳೀತಾ ಇದ್ದೀರಾ ಅಂತ ಅಂದ್ರೆ 45 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ 18 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಬೆಳಿಬೇಕಾಗುತ್ತೆ. ಸರಾಸರಿ ಒಂದು ಮೀಟರ್ ಸ್ಕ್ವೇರ್ಗೆ 7.5 plants ಸಿಗುತ್ತೆ. ನಾನು ಅವಾಗಲೇ ಓಪನ್ ಅಲ್ಲಿ ಹೇಳಿದಂಗೆ 1 meter by 1 meter ಕೊಟ್ಟರೆ ನಿಮಗೆ 10,000 ಗಿಡಗಳು ಬೇಕಾಗುತ್ತೆ 1 hectare. ನಾಟಿ ಮಾಡುವ ವಿಧಾನ ಹೇಳಿದ್ರೆ ಅದನ್ನ ಏರ್ ಮಡಿ ಮಾಡಬೇಕು, ನೀರ್ ನಿಲ್ದಂಗೆ ಮಾಡಬೇಕು, ಹಂಗೇನು ಇರುತ್ತ ಇಲ್ಲ? ಅದೇ ಈಗ ಪಾಲಿಯೋಸ್ನಲ್ಲಿ ಬೆಳೆಯೋದಾದ್ರೆ ಏರ್ ಮಡಿ ಮಾಡಬೇಕಾಗತ್ತೆ. ಇದರಲ್ಲಾದ್ರೆ ನಾವು ಗುಣಿ ತೆಗಿಬೇಕಾಗುತ್ತೆ. ಓಪನ್ನಲ್ಲಾದ್ರೆ ನಾವು ಗುಣಿ ತೆಗೆದು ಅದಕ್ಕೆ 10 kg ಗೊಬ್ಬರ ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ, ಕೊಳತು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗತ್ತೆ. 150 gram to 200 gram ಬೇವಿನ ಹಿಂಡಿ ಹಾಕಬೇಕಾಗತ್ತೆ, ಯಾವುದೇ ಕೀಟಗಳು ಮತ್ತೆ ರೋಗ ಬರದಂಗೆ ನೋಡ್ಕೊಳಕ್ಕೆ. ಆಮೇಲೆ ಅಕಸ್ಮಾತ್ ಬೇವಿನ ಹಿಂಡಿ ನಿಮ್ಗೇನಾರು ಅರ್ಜೆಂಟಾಗಿ ಸಿಗಲಿಲ್ಲ ಅಂತ ಅಂದ್ರೆ 10-15 gram ಫೋರೇಟು ಅಥವಾ ಕಾರ್ಬೋಫಿರಮ್ ಯಾವ್ದಾದ್ರು ಒಂದು ಫ್ಯೂಮಿಗೆಂಟು ಹಾಕಬೇಕಾಗತ್ತೆ. ಆಮೇಲೆ ರೋಸ್ ಮಿಕ್ಸ್ ಅಂತ ಸಿಗುತ್ತೆ, ಕಮರ್ಷಿಯಲ್ ಆಗಿ ರೋಸ್ ಮಿಕ್ಸ್ ಅಂತಾನೇ ಸಿಗುತ್ತೆ. ಅದನ್ನ 100 gram ಹಾಕಬೇಕಾಗತ್ತೆ, ಅಂದ್ರೆ ನಾಟಿ ಮಾಡಿ 15 ದಿವಸ ಆದ್ಮೇಲೆ. ಇಷ್ಟು ಪೋಷಕಾಂಶಗಳ ನಿರ್ವಹಣೆ. ನೀರಿನ ನಿರ್ವಹಣೆ ಡ್ರಿಪ್ ಇರಿಗೇಷನ್ ಹಾಕ್ಬಿಟ್ರೆ ಬಹಳ ಬೆಸ್ಟು. ಯಾಕಂದ್ರೆ ಈಗಿನ ಸನ್ನಿವೇಶದಲ್ಲಿ ಪವರ್ ಸಪ್ಲೈನು ರೆಗ್ಯುಲರ್ ಆಗಿರೋದಿಲ್ಲ, ಆಮೇಲೆ ನೀರಿನ ಅಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಡ್ರಿಪ್ ಇರಿಗೇಷನ್ ಹಾಕಿದ್ರೆ 40% ವಾಟರ್ ಸೇವ್ ಆಗುತ್ತೆ, ಆಮೇಲೆ 25-30% ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಡ್ರಿಪ್ ಇರಿಗೇಷನ್ ಹಾಕಿದಾಗ ನಾವು ರಸಾವರಿ ಕೂಡ ಮಾಡಬಹುದು. ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ವಾಟರ್ ಸಾಲ್ವಲ್ ಫರ್ಟಿಲೈಸರ್ಸ್ ಕೂಡ ಹಾಕಬಹುದು, ಹಾಗಾಗಿ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಏನು ನೀರು ಕೂಡ ನಮಗೆ ಬಳಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಬೆಳೆಯುವಂತ ಸಂದರ್ಭದೊಳಗೆ ಎಷ್ಟು ತಿಂಗಳಾದ ನಂತರ ನಾವು ಹೂವು ಕಟಾವಿಗೆ ಬರ್ತಾವು, ಮಾರ್ಕೆಟಿಗೆ ಕಳಿಸ್ಬೋದು? ಅದೇ ನಾನು ಹೇಳ್ದಂಗೆ, ಅವಾಗಲೇ ಹೇಳ್ದಂಗೆ ನರ್ಸರಿಲಿ ಇದ್ದಾಗಲೇ ಹೂ ಬಿಟ್ಟಿರುತ್ತೆ ಅದು. ಆದ್ರೆ ಏನು ಅಂತಂದ್ರೆ 4 ತಿಂಗಳ ತನಕ ಗಿಡಕ್ಕೆ ಒಳ್ಳೆ ಆಕಾರ, ಒಳ್ಳೆ ತಾಕತ್ತು ಬರೋದಕ್ಕೋಸ್ಕರ 4 ತಿಂಗಳು ಆದಷ್ಟು ಮೊಗ್ಗುಗಳನ್ನ ಚೂಟ್ ಹಾಕ್ಬೇಕು. ನರ್ಸರಿಯಿಂದ ಬಂದ ತಕ್ಷಣನೇ ಹೂವನ್ನ ಚೂಟ್ ಹಾಕಿರ್ಬೇಕು. ಅಂದಾಗ 4 ತಿಂಗಳಿಗೆ ಒಳ್ಳೆ ಹೂಗಳು ಶುರು ಆಗುತ್ತೆ. ಈಗ ಹೂ ಶುರು ಆಯ್ತು, ನಾವು ಕಟಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ಎಷ್ಟು ದಿನ, ವರ್ಷದ ಯಾವ ಕಾಲದಲ್ಲಿ ಕಟಾವು ಮಾಡಬೇಕು, ಯಾವ ಕಾಲದಲ್ಲಿ ಅದಕ್ಕೆ ಟ್ರಿಮ್ಮಿಂಗ್ ಮಾಡಿ ರೆಸ್ಟ್ ಕೊಡೋದು, ಹಂಗೆಲ್ಲನೂ ಮಾಡಬೇಕಾಗುತ್ತೆ? ನಮ್ಮ ದಕ್ಷಿಣ ಭಾರತದ ಹವಾಗುಣದ ಪ್ರಕಾರ ವರ್ಷಕ್ಕೆ 2 times ನಾವು ಪ್ರೂನಿಂಗ್ ಮಾಡ್ತೀವಿ, ಚಾಟ್ನಿ ಮಾಡ್ತೀವಿ. ಈ ಪ್ರೂನಿಂಗ್ ಯಾವಾಗ ಮಾಡಬೇಕು ಅಂದರೆ ಮೇ ಜೂನ್ ಮಂತ್ಗಳಲ್ಲಿ, ಇದರಲ್ಲಿ ಯಾವ್ದಾದ್ರು ಒಂದು ಇದರಲ್ಲೂ ಮಾಡ್ಬೋದು. ಇದು ಮಾಡಿದ್ರೆ ನಮಗೆ ದಸರಾ, ದೀಪಾವಳಿ ಈ ಹಬ್ಬಗಳಲ್ಲಿ ಮಾರುಕಟ್ಟೆ ನಾವು ಕ್ಯಾಚ್ ಮಾಡ್ಬೋದು. ಅದಾದಮೇಲೆ 1 October to 1 November ಆವಾಗ ಒಂದು ಹಂತದಲ್ಲಿ ನಾವು ಪ್ರೂನಿಂಗ್ ಮಾಡ್ಬೋದು. ಅದನ್ನ ಮಾಡಿದ್ರೆ ಸಂಕ್ರಾಂತಿ ಮತ್ತು ಇನ್ನಿತರ ಹಬ್ಬಗಳನ್ನ ನಾವು ಕ್ಯಾಚ್ ಮಾಡ್ಬೋದು. ಅದು ಒಂದು. ಆಮೇಲೆ ಈ ಪ್ರೂನಿಂಗ್ ಬಗ್ಗೆ ಇನ್ನೊಂದು ಹೇಳಬೇಕು ಅಂತ ಅಂದ್ರೆ, ಪ್ರೂನಿಂಗ್ ಮಾಡಬೇಕು ಎಷ್ಟು ಹೈಟು ಮಾಡಬೇಕು, ಪ್ರೂನಿಂಗ್ ಮಾಡಾದ್ಮೇಲೆ ಎಷ್ಟು ದಿವಸಕ್ಕೆ ಹೂಗಳು ಬರುತ್ತೆ ಅನ್ನೋ ಪ್ರಶ್ನೆಗಳಿರುತ್ತೆ. ಎಷ್ಟು ಹೈಟ್ ಅಂತ ಅಂದ್ರೆ 30-40 centimeters ಅಂದ್ರೆ 1 to 1.5 feet ಮ್ಯಾಕ್ಸಿಮಮ್. ಸೊ ಪ್ರೂನಿಂಗ್ ಮಾಡಬೇಕು. ಈಗ ಒಂದು ಕ್ರಿಸ್ ಕ್ರಾಸ್ ಆಗಿ ಬೆಳೆದಿರುತ್ತೆ ಅಂದ್ರೆ ಗೊಂಚಲಾಗಿ ಅಡ್ಡಾಡ್ಲಿಕ್ಕೆ ಆಗಲ್ಲ, ಅಂತವನ್ನು ತೆಗೆಯುವಂತದ್ದು. ಆಮೇಲೆ ಬ್ಲೈಂಡ್ ಶೂಟ್ ಅಂತ ಬರ್ತದೆ, ಅಂದ್ರೆ ಏನು ಅಂತಂದ್ರೆ ಹೂಗಳನ್ನೇ ಬಿಡಲ್ಲ, ಸುಮ್ಮನೆ ಉದ್ದಕ್ಕೆ ಕಾಂಡ ಬೆಳೀತಾ ಇರುತ್ತೆ, ಆ ತರದ್ನ ತೆಗೆದಾಕುವಂತದ್ದು. ಆಮೇಲೆ ಈ ಮೈಟ್ಸ್ ಮತ್ತೆ ಥ್ರಿಪ್ಸ್, ರಸ ಹೀರುವ ರೋಗ ಏನೋ ಕೀಟಗಳು ಯಾವಾಗ ಇರ್ತವೆ ಅದಕ್ಕೇನಾದ್ರು ತುತ್ತಾಗಿದ್ರೆ ಅದು ಪೂರ್ತಿ ಕಾಂಡಗಳನ್ನ ತೆಗೆದಾಕುವಂಥದ್ದು. ಅಂದ್ರೆ ಪೂರ್ತಿ ಬಿಸಿಲು ಸಮನಾಗಿ ಎಲ್ಲಾ ಎಲೆಗಳು ಎಲ್ಲಾ ಕಾಂಡಗಳಿಗೂ ಬಿಡುವಂತ ಒಂದು ವ್ಯವಸ್ಥೆನ ನೀವು ಪ್ರೂನಿಂಗ್ ಮುಖಾಂತರ ಮಾಡಬೇಕಾಗುತ್ತೆ. ಆಮೇಲೆ ಎಷ್ಟು ದಿನಗಳಾದ್ಮೇಲೆ ಹೂ ಬಿಡುತ್ತೆ ಪ್ರೂನಿಂಗ್ ಆದ್ಮೇಲೆ? ಸೊ ಈ ಇದರಲ್ಲಿ 45 ದಿವಸ ಅಂದ್ರೆ ನೀವು ಇವತ್ತು ಪ್ರೂನಿಂಗ್ ಮಾಡಿದ್ರೆ 45 ದಿವಸದಿಂದ ಹೂಗಳು ಶುರು ಆಗ್ತವೆ. ಒಂದು 60 ದಿವಸಕ್ಕೆ ನೀವು ಕಂಪ್ಲೀಟ್ ಪೀಕ್ ಅಲ್ಲಿ ಇರುತ್ತೆ ಫ್ಲವರಿಂಗ್, ಅಂದ್ರೆ ಅಲ್ಲಿಂದ ಆ ಕಡೆ ನೀವು ಮಾರ್ಕೆಟಿಗೆ ಕಳಿಸುವಂತದ್ದು ವ್ಯವಸ್ಥೆ ಮಾಡ್ಕೋಬಹುದು. ಹಾಗಾಗಿ ಗುಲಾಬಿ ಬೇಳೆ ಬೇಸಾಯ ಒಂದು ಲಾಭದಾಯಕ ಹೂವಿನ ಬೇಸಾಯ ಅಲ್ವಾ? ಖಂಡಿತವಾಗಿ ಸರ್, ಖಂಡಿತವಾಗಿ. ಒಳ್ಳೆಯದು ಡಾಕ್ಟರ್ ಹರ್ಷವರ್ಧನ್, ಇಲ್ಲಿ ತನಕ ಗುಲಾಬಿ ಬೆಳೆ ಬೇಸಾಯ ಅದರ ಮಹತ್ವ, ಅದು ಹೇಗೆ ಲಾಭದಾಯಕ ಅನ್ನೋದ್ರ ಬಗ್ಗೆ, ಮತ್ತು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವುದಕ್ಕೆ ಬೇಡಿಕೆ ಇದೆ, ಯಾವುದು ಆಕರ್ಷಕವಾಗಿದೆ ಅವುಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು, ಮತ್ತು ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಲಾಭದಾಯಕ ಗುಲಾಬಿ ಕೃಷಿ, ಈ ವಿಷಯವಾಗಿ ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಪುಷ್ಪ ಕೃಷಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಹರ್ಷವರ್ಧನ್ ಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಚ್ ಬಿ ರಾಮಣಿಗೆ. ರೈತ ಬಾಂಧವರೇ, ನಾಳಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಅನುಭವ ಕುರಿತು ಹೊನ್ನಾವರ ಹಳದಿಪುರದ ಉಮೇಶ್ ಮಂಜುನಾಥ್ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400ಕ್ಕೂ ಹೆಚ್ಚು ಬಗೆಯ ಔಷಧಗಳು, 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು. ತಂಪಾದ ಸಿಹಿ ಪದಾರ್ಥಗಳು, ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ಉತ್ತಮ. ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ. ತೆಳುವಾದ ವಸ್ತ್ರಧಾರಣೆ, ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ. ಹಗಲು ನಿದ್ದೆ, ಅತಿ ವ್ಯಾಯಾಮ ನಿಷಿದ್ಧ. ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೇಳುಗರೆ, ಇಂದಿನ ನಮ್ಮ ಜಾನಪದ ಸಂಗೀತದಲ್ಲಿ ಬುದ್ಧಿ ರಾಮಯ್ಯ ಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಮುದಾಯದ ಹಾಡುಗಳನ್ನು ಕೇಳೋಣ. ಅಂಬೇ ಕೊಣೆ ಎತ್ತಿಕೊಂಡು ಪಟ್ಟಿದರು ಅದಕ್ಕೆ ಮರುತೆ ತಂದಿದ ರಾಣಿ ಮೇಲೇರಿದ ಬಿಡುಗು ಬಿಟ್ಟಿದವೇ ಬೈಲಲ್ಲೇ ಬಿಡುಗು ಬಿಟ್ಟಿದೆ ಬೈಲಲ್ಲೇ ನಿನ್ನ ಮನೆ ಬರುವ ದಿನೊಂದೇ ಜನ ನಿನ್ನೊಂದೇ ಜನದಲ್ಲೇ ನೀನಂದೇ ಬದರಿಗೆ ತರ ಪಟ್ಟಿತರಲ್ಲಂದ್ರಿ ಪಟ್ಟಿ ಮಾತಾಡಬೇಡಿ ಪಟ್ಟಿ ಅಂತವ್ ನಿಮ್ಮ ಪಟ್ಟಿ ಅಂತವ್ ನಿಮ್ಮ ಅದಕ್ಕೆ ಪಟ್ಟಿ ಬಕ್ಕ ನಿಮ್ಮ ಮಗ ತರಲಿಲ್ಲ ನಂಗ ಮಾತಾಡಬೇಡಿ ಉಗ್ರಂತವ್ ನಿಮ್ಮ ಬಾಳಿದೆ ಉಗಕ್ಕೆ ನಿಮ್ಮ ಮಗ ಕತ್ತಿರಿಯಲ್ಲ ಬೆಳೆದು ಬೆಳಗುಡಿಯಲ್ಲ ಕಂಡು ಬಂದೆ ನಿನ್ನ ಮಗ ಕಡಿ ಬಂದೆ ನಿನ್ನ ಮಡದಿ ಮಾವನ ಮಗಳ ಕಾಮ ಕತ್ತೂರಿಯ ಮಗ ಕತ್ತುರಿಯ ಮಕದಳು ತಂದೆಯ ಕಟ್ಟು ಬೇಡ ನಿಮ್ಮಳ ಕಿರ ಕಟ್ಟಿಯ ಸೇರಿ ಪುತ್ತೋಳಿಗನು ಮಾಡಿ ಮುತ್ತಿನ ಕೊಂಡಳವೇ ನೆಡ ಮುತ್ತಿನ ಕೊಂಡಳವೇ ನೆಡಗರಸು ಕಂದಯ್ಯ ಕಟ್ಟಿ ಕೊಡು ನಿನ್ನ ಬೇರ ತಮ್ಮಯ್ಯ ಕೊಟ್ಟಿರುತ್ತೆ ನಿನ್ನ ಮಡೇ ನಿನ್ನ ಮಡದಿ ಮಾವನು ಮಗಳೇ ಹುಡುಕಿ ನಿನ್ನ ಮಡನ ಕರ ಜಿರೆ ಪಟುಗಳಿಗೆ ಮಾಡೆ ಮುಗಿನ ಕೊಂಡಳವೇ ನೆಡ ಕೊಂಡಳವೇ ನಡುಗರಸು ಕಂದಯ್ಯ ಕಟ್ಟಿ ಕೊಡು ನಿನ್ನ ಬೆರಳಲ್ಲೇ ಕೊಡು ನಿನ್ನ ಬೆರಳಲ್ಲ ಕಂದಯ್ಯ ಕೊಟ್ಟಿ ಬರ್ತೆ ನಿನ್ನ ಮಡೋರಿಗೆ ಕೊಟ್ಟಿ ಬರ್ತೆ ನಿನ್ನ ಮಡದಿ ಮಾವನು ಮಗಳೇ ಉಡಿಸಿ ನಿನ್ನ ಮಡನ ಕರ ಪಟಸು ಮಾತಾಡಿರಿ ಪಟದಂತೆ ನಿಮ್ಮ ಮಗ ಪಟದಂತೆ ನಿಮ್ಮ ಮಗಳಿಗೆ ನೀನ ಬೇಡುವಳೆ ನೆಟ್ಟೆ ಚಲೋಳೆ ನೆಟ್ಟೆ ಚಲವೇ ಚಿತ್ರ ಬಂದೆ ಹುಟ್ಟಿವ ನಿನ್ನ ನೆಡ ಬಂದೆ ದಿನ ತಂದವೇಜ ಕೆಡೆರು ಕೀನ ತಂದವೇ ದಿನ ಮುದ್ದೇ ದಿವ ಮುದ್ದೆ ದಿನ ನೋಡಿ ತೋರೆ ಕುಂಕುಮವೇ ಉದ ಬಾರ ಕಂಬಳೆ ಜನದಲ್ಲೇ ಬಾಲಮ್ಮ ಲಕ್ಕನ ಕರದೇ ನೋಡಿ